ಪ್ರಾರಂಭದಲ್ಲಿರುವಂತಹ ಒಂದು ಶ್ಲೋಕದಲ್ಲಿಯೇ 16 ಬಾರಿ ಭಗವಂತನ ಸ್ಮರಣೆ ಬರುವಂತಹ ಮಂತ್ರ. ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ. ಇದನ್ನು ಸ್ತ್ರೀಯರು 1000 ಸಂಖ್ಯೆಯನ್ನು ಎಣಿಸ್ತಾ ಜಪ ಮಾಡಲಿ, ಪುರುಷರು ಗಾಯತ್ರಿಯ ಮಂತ್ರದ ಜಪವನ್ನು ಪ್ರಾರಂಭ ಮಾಡಿ. ಆಚೆ ಈಚೆ ಶಬ್ದಗಳು ಅನಿವಾರ್ಯವಾಗಿ ಆಗ್ತಾ ಇರಬಹುದು, ಗಮನ ಮಾತ್ರ ಭಗವಂತನ ಕಡೆಗೆ ಇರಬೇಕು. ಸರ್ವೋತ್ತಮನಾದ ಸ್ವತಂತ್ರನಾದ ಅನಂತ ಗುಣಪೂರ್ಣನಾದ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾದ ಸ್ವಾಮಿ ಶ್ರೀಹರಿ ಶ್ರೀಮನ್ನಾರಾಯಣ, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿ ಬಂಧು ಬಳಗ ಸರ್ವಸ್ವವೂ ಕೂಡ. ಅಭಿಮಾನ ಪಡೋಣ ಮೊದಲು, ಇಂತಹ ಸ್ವಾಮಿ ನನ್ನ ತಂದೆಯಾಗಿದ್ದಾನೆ, ಅಂಥವನ ಮಕ್ಕಳು ನಾವು. ಅನಾಥರಲ್ಲ, ದರಿದ್ರರಲ್ಲ, ನಮಗಿರುವ ನಾಥನಿಗೆ ಒಡೆಯನಿಗೆ ಸಮಾರಾದವರು ಇನ್ನೊಬ್ಬರಿಲ್ಲ. ಅನಾದಿ ಕಾಲದಿಂದಲೂ ನಮ್ಮನ್ನು ರಕ್ಷಣೆ ಮಾಡಿದ ನಾಥ, ಇನ್ನನಂತ ಕಾಲದವರೆಗೆ ರಕ್ಷಣೆ ಮಾಡುವ ನಾಥ, ಸತ್ಯನಾಥ, ಲೋಕನಾಥ, ದ್ವಾರಕಾನಾಥ, ಅಯೋಧ್ಯಾನಾಥ, ಬದರೀನಾಥ, ಜಗನ್ನಾಥ, ಆ ಭಗವಂತ. ಯಾವ ನಾಥನು ಇಂತಹ ನಾಥನಿರೋದಿಲ್ಲ. ಪತಿ ಪತಿವ್ರತೆಯರಿಗೆ ಪ್ರಾಣನಾಥ ಈ ಜನ್ಮದಲ್ಲಿ, ಜನ್ಮಾಂತರಕ್ಕೆ ಮತ್ತೊಬ್ಬ ನಾಥ, ಪೂರ್ವಜನ್ಮದಲ್ಲಿ ಬೇರೆ, ಪುನರ್ಜನ್ಮದಲ್ಲಿ ಬೇರೆ, ಇಹ ಜನ್ಮದಲ್ಲಿ ಬೇರೆ. ಮಕ್ಕಳಿಗೆ ತಂದೆ ನಾಥ, ಪೂರ್ವಜನ್ಮದಲ್ಲಿ ಬೇರೆ, ಪುನರ್ಜನ್ಮದಲ್ಲಿ ಬೇರೆ. ಪ್ರಜೆಗಳಿಗೆ ರಾಜ, ಶಿಷ್ಯರಿಗೆ ಗುರು, ಬೇರೆ ಬೇರೆ. ಜನ್ಮ ಬದಲಾದರೆ ಮಾತ್ರ ಅಲ್ಲ, ಊರು ಬಿಟ್ಟು ಬೇರೂರಿಗೆ ಹೋದರೆ ರಾಜ ಬೇರೆ, ನಾಥ ಬೇರೆ, ನಾಯಕ ಬೇರೆ. ಇದು ಜಾಗತಿಕ ಸತ್ಯ. ಒಪ್ಪಬೇಕಾದ ಸತ್ಯ. ಆದರೆ ದೇವರ ವಿಷಯದಲ್ಲಿ ಮಾತ್ರ ಪೂರ್ಣ ಬೇರೆ. ಅನಾದಿ ಕಾಲದಿಂದ ಯಾವ ಯೋನಿಯಲ್ಲಿ ಹುಟ್ಟಿದರು, ಯಾವ ಜನ್ಮ ಪಡೆದರು, ಅನಂತ ಕಾಲದವರೆಗೆ, ಮೋಕ್ಷವಾಗುವವರೆಗೆ ಎಷ್ಟೇ ಜನ್ಮಗಳನ್ನು ಪಡೆದರು, ಜನ್ಮವಿಲ್ಲದ, ಮರಣ ಇಲ್ಲದ ನಿತ್ಯವಾದ ಮೋಕ್ಷದೊಳಗೆ ಹಾಗೇ ಉಳಿದರು, ನಾಥ ಮಾತ್ರ ದೇವರೇ. ಒಬ್ಬನೇ ನಾಥ. ಏನು ಆ ಭಗವಂತನ ವ್ಯಕ್ತಿತ್ವ ಇರಬಹುದು ಊಹಿಸಿ. ಶಬ್ದಗಳನ್ನು ನಿತ್ಯದಲ್ಲಿಯೂ ಪ್ರವಚನದಲ್ಲಿ ಕೇಳ್ತಾ ಇರ್ತೀರಿ, ಮಾತನಾಡ್ತಾ ಇರ್ತೀರಿ, ಅಷ್ಟಕ್ಕೆ ನಿಲ್ಲೋದು ಬೇಡ. ಊಹಿಸಿಕೊಳ್ಳಿ, ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಗಂಡ, ಗುರು, ಇವರೆಲ್ಲ ಕಣ್ಣು ಮುಂದೆ ಬರಲಿ. ಅವರು ಮಾಡಿದ ಉಪಕಾರವನ್ನೆಲ್ಲ ಸ್ಮರಿಸಿ, ಅವರ ಮೇಲಿರುವ ನಿಮ್ಮ ಪ್ರೀತಿ, ನಿಮ್ಮ ಮೇಲಿರುವ ಅವರ ಪ್ರೀತಿಯನ್ನೆಲ್ಲ ಸ್ಮರಿಸಿ. ಹೀಗಿರುವಾಗ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿತ್ಯ ನಿರಂತರವಾಗಿ ನನ್ನನ್ನು ಸಾಕುವ, ನನ್ನನ್ನು ಪ್ರೀತಿಸುವ, ನಿರ್ವ್ಯಾಜವಾಗಿ ಪ್ರೀತಿಸುವ ಆ ಭಗವಂತನ ಮೇಲೆ ನಾನೆಷ್ಟು ಪ್ರೀತಿ ಮಾಡಬೇಕು, ಆದರೆ ಮಾಡ್ತಾ ಇಲ್ಲ. ಎಂತಹ ಪಾಪಿ ನಾನು, ಅವಿವೇಕಿ, ನನ್ನನ್ನು ನಾನು ತಿದ್ದಿಕೊಳ್ಳಬೇಕು ಅನ್ನುವುದನ್ನು ಆಲೋಚಿಸಿ. ಅನಂತ ಅನಂತ ಉಪಕಾರಗಳನ್ನು ಮಾಡುವಂತಹ ವ್ಯಕ್ತಿ ಯಾರಿಗೆ ಅನ್ನ ಬೇಕು, ಹಸಿವೆಯಾಗತ್ತೆ, ಬಡವರು, ಅನಾಥರು, ಬನ್ನಿ ನನ್ನ ಮನೆಗೆ, ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತೇನೆ. ಒಬ್ಬ ಶ್ರೀಮಂತ ಉದಾರ ಹೃದಯದ ದಾನಿ ಕರೆ ಕೊಡಬಹುದು ಜಗತ್ತಿಗೆ, ತನ್ನ ಊರಿನ ಜನರಿಗೆ, ಬನ್ನಿ ನನ್ನ ಮನೆಗೆ, ಊಟದ ವ್ಯವಸ್ಥೆ ಇದೆ, ಎರಡು ಹೊತ್ತು ಊಟ ಮಾಡಿ ಹೋಗಬಹುದು. ಆ ಉದಾರ ದಾನಿಯ ಔದಾರ್ಯದ ಮಾತುಗಳಿಗೆ ಕೃತಜ್ಞತೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಬಹುದು. ಆದರೆ ಅವನ ಮನೆಗೆ ಹೋದರೆ ಊಟ, ಕರೆದ ಹೊತ್ತಿಗೆ ಹೋದರೆ ಊಟ, ಮನೆಗೆ ಹೋಗದಿದ್ದರೆ, ನಿಗದಿತ ಹೊತ್ತಿಗೆ ಹೋಗದಿದ್ದರೆ ಊಟ ಇಲ್ಲ. ಆ ಊರಿನವರಿಗೆ ಊಟ, ಬೇರೆ ಊರಿನವರಿಗೆ ಊಟ ಇಲ್ಲ. ಆ ಊರಿನ ಮಾನವರಿಗೆ ಊಟ, ಅಲ್ಲಿರುವ ಪಶು ಪಕ್ಷಿಗಳಿಗೆ, ಅಲ್ಲಿರುವ ಜಲಚರ ಖೇಚರ, ನೀರಿನೊಳಗಿರುವ ಮೀನು ಮೊಸಳೆ, ಆಗಸದಲ್ಲಿ ಹಾರುವ ಪಕ್ಷಿಗಳು, ಕಣ್ಣಿಗೆ ಕಾಣದಂತೆ ಇರುವ ಬ್ಯಾಕ್ಟೀರಿಯಾಗಳು, ಇವುಗಳಿಗೆಲ್ಲ ಸ್ವಾಗತ ಹೇಳಿ ಊಟ ಹಾಕುವ ದಾನಿ ಪ್ರಪಂಚದೊಳಗೆ ಯಾರು? ಅಂತಹ ಔದಾರ್ಯವನ್ನು ತುಂಬಿಕೊಂಡ, ತುಂಬಿದ ವ್ಯಕ್ತಿತ್ವ ಇದ್ದವ ಯಾರು? ನಮ್ಮ ದೇವನಲ್ಲದೆ ಇನ್ಯಾರೂ ಇಲ್ಲ. ಆ ಭಗವಂತನ ಔದಾರ್ಯವನ್ನು ಚಿಂತಿಸಿ, ಅವನ ಕಾರುಣ್ಯವನ್ನು ಚಿಂತಿಸಿ, ಅವನ ಸಾಮರ್ಥ್ಯವನ್ನು ಚಿಂತಿಸಿ, ಜೀವ ಒಬ್ಬ ಬದುಕಿದ್ದಾನೆ, ಅತಿ ಸೂಕ್ಷ್ಮವಾದ ದೇಹವನ್ನು ಪಡೆದಾದರೂ ಬದುಕಿದ್ದಾನೆ ಅಂದರೆ ಅವನಿಗೊಂದು ಆಹಾರ ಬೇಕು. ಅದು ಕೆಲವುಗಳಿಗೆ ಗಾಳಿಯೂ ಆಗಿರಬಹುದು, ನೀರು ಆಗಿರಬಹುದು, ಸೂಕ್ಷ್ಮವಾದ ಜಂತುಗಳಿಗೆ ಸೂಕ್ಷ್ಮವಾದ, ತಮಗಿಂತಲೂ ಸೂಕ್ಷ್ಮವಾದ ಜಂತುಗಳೇ ಆಹಾರವಾಗಿರಬಹುದು, ಮಾಂಸಾಹಾರಿಗಳಿರಬಹುದು, ಹಾಲು ಕುಡಿದು ಬದುಕುವ ಶಿಶುಗಳು ಪಶುಗಳು ಆಗಿರಬಹುದು, ಅನ್ನ ತಿಂದು ಬದುಕುವ ವಸ್ತುಗಳು ಪ್ರಾಣಿಗಳಾಗಿರಬಹುದು, ಮಣ್ಣು ತಿನ್ನಬಹುದು, ಕಲ್ಲು ತಿನ್ನಬಹುದು, ವಿಚಿತ್ರ ಪಕ್ಷಿಗಳಿವೆ, ಕೆಂಡ ತಿನ್ನುವ ಪಕ್ಷಿಯೂ ಇದೆ, ಕಲ್ಲು ಮಣ್ಣು ಕೆಂಡ ಇವುಗಳನ್ನು ನೋಡಿದರೆ ಗಾಬರಿಯಾಗುವ, ಉಣ್ಣುವ ಅನ್ನದಲ್ಲಿ ಬಂದರೆ ಎತ್ತಿ ಆಚೆಗೆ ಎಸೆಯುವ ವರ್ಗ ಒಂದು ಕಡೆಗಾದರೆ ಅವುಗಳನ್ನೇ ಪ್ರೀತಿಯಿಂದ ತಿನ್ನುವ ವರ್ಗ ಮತ್ತೊಂದಿದೆ. ಎರಡು ಕೈಗಳನ್ನಲ್ಲ, ಅನಂತ ಕೈಗಳನ್ನು ಚಾಚಿ ಅನಂತ ಮಮತೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ದೇವರು ಕರೆದರೆ ಅನಂತ ಜೀವರಾಶಿಗಳು ಭಗವಂತನ ಮನೆಗೆ ಬರಬಹುದು. ಹಿಂದೆ ಬಹಳ ಮಾತನಾಡ್ತಾ ಇದ್ದಾರೆ, ಮಾತನಾಡುವವರನ್ನು ಆಚೆಗೆ ಕಳಿಸಿ. ಯಾವ ಜೀವರಾಶಿಗಳಿಗೂ ಬೇಡ ಅಂದಿಲ್ಲ, ಎಲ್ಲರಿಗೂ ಸ್ವಾಗತ. ಎಲ್ಲರೂ ಅವರವರಿಗೆ ಬೇಕಾದ ಅನ್ನ ಆಹಾರಗಳನ್ನು ಪಡೆದುಕೊಳ್ಳಬಹುದು. ದೊಡ್ಡ ಮನೆ, ಹದಿನಾಲ್ಕು ಲೋಕಗಳ ಮನೆ, ಹದಿನಾಲ್ಕು ಅಂತಸ್ತಿನ ಮನೆ, ಸಮೃದ್ಧವಾದ ನೀರು, ಸಮೃದ್ಧವಾದ ಅನ್ನ, ಅವರವರಿಗೆ ಬೇಕಾದ ಅನ್ನ, ಯಾವುದಕ್ಕೂ ಬೀಗ ಬಿಗಿದು ಇಟ್ಟಿಲ್ಲ, ಮುಕ್ತ ಅವಕಾಶ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಮೇಯುವುದಕ್ಕೆ, ಕುಡಿಯುವುದಕ್ಕೆ, ವಿಹಾರ ಮಾಡುವುದಕ್ಕೆ, ಸಮಯದ ನಿರ್ಬಂಧ ಇಲ್ಲ, ಅವರವರಿಗೆ ಯೋಗ್ಯವಾದ ಸಮಯದಲ್ಲಿ ಅವರವರು ಸ್ವೀಕಾರ ಮಾಡುವುದಕ್ಕೆ ಅವಕಾಶ. ಅನ್ನ ಕೊಟ್ಟು ಪೋಷಣೆ ಮಾಡಬೇಕಾದ ಜವಾಬ್ದಾರಿ ಒಬ್ಬ ಶ್ರೀಮಂತನಾದ ಉದಾಹರಣೆಗೆ ಇದ್ದರೆ ಸಾಕಾದೀತು. ಆದರೆ ಒಬ್ಬ ರಾಜ ಬರೀ ಅನ್ನ ಕೊಟ್ಟು ಪ್ರಜೆಗಳ ಪೋಷಣೆ ಮಾಡಿದರೆ ಸಾಲದು. ಪ್ರಜೆಗಳು ನ್ಯಾಯದಿಂದ, ಧರ್ಮದಿಂದ, ಪ್ರಾಮಾಣಿಕತೆಯಿಂದ ಜೀವನವನ್ನು ನಡೆಸುವ ಜವಾಬ್ದಾರಿಯು ರಾಜನ ತಲೆಯ ಮೇಲಿದೆ. ಹೀಗಾಗಿ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಕೊಡ್ತಾನೆ. ಕೆಲವು ನಿಯಮಗಳನ್ನು ಮಾಡಿ ಆ ನಿಯಮಗಳಿಗೆ ಬದ್ಧರಾಗಿ ಬಾಳಿದರೆ ಮಾತ್ರ ರಾಜ್ಯದಿಂದ, ಸರಕಾರದಿಂದ ಅನ್ನದ ವ್ಯವಸ್ಥೆ ಇದೆ, ಇಲ್ಲದಿದ್ದರೆ ಇಲ್ಲ ಅಂತನ್ನುವ ಘೋಷಣೆಯನ್ನು ಮಾಡುತ್ತಾನೆ, ಮಾಡುವ ಅನಿವಾರ್ಯತೆ ಇರದೆ. ಭಗವಂತ ರಾಜಾಧಿರಾಜ, ರಾಜರಾಜೇಶ್ವರ, ಮುಕ್ತ ಅವಕಾಶ ಇಟ್ಟಿದ್ದಾನೆ. ಯಾವ ತಿಜೋರಿ ಇಲ್ಲ, ಕಪಾಟಿಲ್ಲ, ಬಾಗಿಲಿಲ್ಲ, ಕೀಲಿ ಇಲ್ಲ. ಆದರೆ ಅದ್ಭುತವಾದ ಬೀಗವನ್ನು ಹಾಕ್ತಾನೆ ಭಗವಂತ. ಕೆಲವೊಮ್ಮೆ ಅವನು ಮಾಡಿದ ನಿಯಮಗಳನ್ನು ಪಾಲನೆ ಮಾಡದಿದ್ದರೆ, ಭೂಮಿ ಇದೆ, ಬೀಜಗಳಿವೆ, ಎಷ್ಟಾದರೂ ಬೆಳೆ ಬೆಳೆದು ತಿನ್ನಬಹುದು, ಮುಕ್ತಾವಕಾಶ ಅಂತ ಅನಿಸುತ್ತೆ. ಆದರೆ ನೀರೇ ಬರದಿರುವ ಹಾಗೆ ಮಾಡ್ತಾನೆ ದೇವರು. ಭೂಮಿ ಇದ್ದರೂ ಬೆಳೆ ಬೆಳೆಯೋದಿಲ್ಲ, ಮಳೆ ಇಲ್ಲ. ಭೂಗರ್ಭದಲ್ಲಿರುವ ನೀರನ್ನು ಮೇಲಕ್ಕೆತ್ತಿ ಉಪಯೋಗಿಸಿ ಬೆಳೆಯನ್ನು ಬೆಳೆಯುತ್ತೇವೆ ಎನ್ನುವ ಆಶೆ ಕೆಲವರಿಗಿರಬಹುದು. ಕಷ್ಟಪಟ್ಟಾದರೂ ನೀರನ್ನು ತರ್ತೇವೆ ಅಂತ. ಅಲ್ಪ ಸ್ವಲ್ಪ ಧರ್ಮವನ್ನು ಮಾಡಿದವರಿಗೆ ಅಷ್ಟಾದರೂ ಅವಕಾಶ ಕೊಡ್ತಾನೆ. ಅಷ್ಟೂ ಮಾಡಿದವರಿಗೆ ಭೂಗರ್ಭದಲ್ಲಿಯೂ ನೀರು ಸಿಗದಂತೆ ಖಾಲಿಯಾಯಿತು ಅಂತ ಮಾಡಿಡ್ತಾನೆ. ಬರಗಾಲದ ಸಮಸ್ಯೆಯನ್ನು ಅನುಭವಿಸುವ ಅನಿವಾರ್ಯತೆ ರಾಜನಾಗಿ ತಪ್ಪು ಮಾಡಿದಾಗ ದಾರಿಗೆ ತರುವುದಕ್ಕೆ, ಧರ್ಮವನ್ನು ಅನುಸರಿಸಿ ದೇವರನ್ನು ಆರಾಧಿಸಿ ಜೀವನದಲ್ಲಿ ಸುಖವನ್ನು ಪಡೆಯಬೇಕು, ಕರ್ತವ್ಯ ಕರ್ಮ ಮಾಡದೆ ಸುಖವನ್ನು ಬಯಸಬಾರದು ಎಂಬ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದಕ್ಕಾಗಿ ಕಷ್ಟಗಳನ್ನು ತೋರಿಸ್ತಾನೆ. ಅರ್ಥ ಮಾಡಿಕೊಳ್ಳಬೇಕು, ತಿದ್ದಿಕೊಳ್ಳಬೇಕು. ಭಗವಂತನ ಉಪಕಾರವನ್ನು ಚಿಂತಿಸಬೇಕು. ಅದೆಷ್ಟು ದೊಡ್ಡ ತೋಳು, ತನ್ನ ಹೆಂಡತಿ, ಮಗ, ಮಗಳು ಒಬ್ಬರು ಇಬ್ಬರನ್ನು ಪೋಷಿಸಿದರೆ ಇವನ ತೋಳಿನ ಶಕ್ತಿ ಮುಗಿದೋಯಿತು ಮಾನವನದು. ಆ ಭಗವಂತನ ತೋಳಿನಲ್ಲಿ ಎಷ್ಟು ಜೀವರಾಶಿಗಳಿದ್ದಾರೆ! ಅನಂತ ಅನಂತ ಅನಂತ ಅನಂತ ಜೀವರಾಶಿಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಕೈ ಬಿಡದಂತೆ, ಕೈ ಸೋಲದಂತೆ ಎಲ್ಲರನ್ನ ತಬ್ಬಿಕೊಂಡು ಅಪ್ಪಿಕೊಂಡು ಅದೇ ವಾತ್ಸಲ್ಯ, ಅದೇ ಪ್ರೀತಿ, ಅದೇ ಅನುಗ್ರಹ ನಿರಂತರವಾಗಿ ಧಾರಾಕಾರದಲ್ಲಿ ಬರುವಂತೆ ಇರುವುದು ಭಗವಂತನ ಅದ್ಭುತವಾದ ಶಕ್ತಿಯ ಒಂದು ನಿದರ್ಶನ. ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಅಪ್ಪಿಕೊಂಡು ಮುದ್ದಾಡತೀರ, ನೆನೆಸಿಕೊಳ್ಳಿ ಎಷ್ಟು ಹೊತ್ತು. ದಿನಕ್ಕೆ ಒಂದು ಬಾರಿಯೋ ಎರಡು ಬಾರಿಯೋ ಮಕ್ಕಳನ್ನು ಎತ್ತಿಕೊಂಡು ಮುದ್ದಾಡುವುದುಂಟು. ಯಾವಾಗಲೂ ಎಲ್ಲ ಕೆಲಸ ಬಿಟ್ಟು ಮಕ್ಕಳನ್ನೇ ಎತ್ತಿಕೊಂಡು ಮುದ್ದಾಡುವುದಕ್ಕೆ ಸಾಧ್ಯವಿದೆಯಾ? ಅಂತಹ ಪ್ರೀತಿಯ ಧಾರೆಯನ್ನು ಸುರಿಸುವಷ್ಟು ಪ್ರೀತಿಯ ಭಂಡಾರ ಇದೆಯಾ? ಪ್ರೀತಿಯ ಭಂಡಾರವೂ ಇಲ್ಲ, ದೈಹಿಕ ಶಕ್ತಿಯೂ ಇಲ್ಲ, ಆ ಔದಾರ್ಯವೂ ಇಲ್ಲ. ಕೊನೆಗೂ ತಾನು ತನ್ನ ಸ್ವಾರ್ಥ ಮನುಷ್ಯನಿಗೆ ದೊಡ್ಡದಾಗತ್ತೆ. ಅನಂತ ಜೀವರಾಶಿಗಳಿಗೆ ಅನಾದಿ ಅನಂತ ಕಾಲದವರೆಗೆ ನಿರಂತರವಾಗಿ ಪ್ರೀತಿ ಧಾರೆಯನ್ನು ಸುರಿಸಿದರೂ ಕಡಿಮೆಯಾಗದ ಪ್ರೀತಿ ಭಾಂಡಾರ, ಕುಂದದ ಶಕ್ತಿ, ಎಲ್ಲೆ ಇಲ್ಲದ ಕಾರುಣ್ಯ, ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಮಹಿಮೆ. ಇದೊಂದೇ ಗುಣವನ್ನು ಚಿಂತಿಸಿ ಸಾಕು, ನಮ್ಮ ದೇವರು ಎಷ್ಟು ದೊಡ್ಡವ, ಇಷ್ಟು ದೊಡ್ಡವ, ಇಷ್ಟು ಶಕ್ತಿ ಇದೆ. ನನ್ನ ಸಣ್ಣ ಬೇಡಿಕೆಯನ್ನು ಪೂರ್ಣಗೊಳಿಸು. ಇಷ್ಟೆಲ್ಲ ಕೊಟ್ಟವ, ಬುದ್ಧಿಯನ್ನು ಕೊಡು, ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ನೀಡು, ನಿನ್ನ ಗುಣಗಳ ತಿಳುವಳಿಕೆ, ನಿನ್ನ ಗುಣಗಳ ನಂಬುಗೆ, ನಿನ್ನ ಗುಣಗಳ ಚಿಂತನ ನಿರಂತರವಾಗಿ ಬರುವಂತೆ ಕೃಪೆ ಮಾಡು. ಧಿಯೋ ಯೋ ನಃ ಪ್ರಚೋದಯಾತ್. ಗುರಿ ಇಲ್ಲದೆ ಓಡ್ತಾ ಇದ್ದೇವೆ. ಮನೆಯಿಂದ ಹೊರಟಿದ್ದೇವೆ, ಗುರಿ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ದಾರಿ ಕಂಡಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇನೆ. ನನ್ನ ಗುರಿಗೆ ದಾರಿ ಯಾವುದು ಗೊತ್ತಿಲ್ಲ. ಜೀವನಕ್ಕೆ ಏನಾದರೊಂದು ಉಪಾಯ ಮಾಡಬೇಕು, ಮಾಡ್ತಾ ಇದ್ದಾನೆ. ಬದುಕಬೇಕು, ಬದುಕ್ತಾ ಇದ್ದಾನೆ. ತಿನ್ನಬೇಕು, ಏನೋ ತಿಂತಾನೆ. ಹೇಗೋ ಬದುಕ್ತಾನೆ, ಯಾವುದೋ ಕೆಲಸ ಮಾಡ್ತಾನೆ. ಏನನ್ನೋ ಜೀವನದಲ್ಲಿ ಸಾಧಿಸಿದ, ಸಂತೋಷಪಟ್ಟ, ಕೊನೆ ಉಸಿರೆಳೆದ, ಮುಗದೇ ಹೋಯಿತು. ನಾನೇನು ಸಾಧಿಸಬೇಕು ನಿರ್ಧಾರ ಮಾಡಿಕೊಂಡಿಲ್ಲ. ನಾಲ್ಕು ಜನರನ್ನು ನೋಡಿದ, ಅವರು ಮಾಡಿದ್ದನ್ನೇ ಮಾಡಬೇಕು ಅಂತಂದ, ಹಾಗೇ ನಡೆದ, ಆಯುಷ್ಯ ಮುಗಿಯಿತು. ಕೃಷ್ಣಾರ್ಪಣ. ಧಿಯೋ ಯೋನಃ ಪ್ರಚೋದಯಾತ್. ಹಾಗಾಗಬಾರದು ಸ್ಥಿತಿ. ನಾನ್ಯಾರು, ನನ್ನ ಧರ್ಮ ಏನು, ನನ್ನ ಕುಲ ಯಾವುದು, ನನ್ನ ಕರ್ತವ್ಯ ಏನು, ಇದನ್ನು ನನಗೆ ತಿಳಿಸು. ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸತ್ಸಿದ್ಧಾಂತದ ತಿಳುವಳಿಕೆ ನನಗೆ ಬರಲಿ. ಮೋಕ್ಷ ನನ್ನ ಗುರಿ ಅನ್ನುವ ದೃಢವಾದ ನಿರ್ಧಾರ ಮನಸ್ಸಿಗೆ ಬರಲಿ. ದೇವರ ಪ್ರೀತಿ, ದೇವರ ಅನುಗ್ರಹ, ದೇವರ ಕಾರುಣ್ಯವನ್ನು ಸಂಪಾದನೆ ಮಾಡುವುದು ನನ್ನ ಗುರಿ. ಅದಕ್ಕಾಗಿ ಹಗಲು ಇರಳು ದುಡಿಯಬೇಕು. ನನ್ನ ಕುಲ, ನನ್ನ ವರ್ಣ, ನನ್ನ ಆಶ್ರಮ, ಅದಕ್ಕೆ ತಕ್ಕಂತೆ ಧರ್ಮವನ್ನು ಪರಿಪಾಲಿಸಬೇಕು. ಅದಕ್ಕಾಗಿ ಬದುಕಬೇಕು, ಬದುಕಿಗಾಗಿ ಉಣ್ಣಬೇಕು. ಉಣ್ಣುವುದಕ್ಕಾಗಿ ಬದುಕಲ್ಲ, ದೇವರ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕು, ಅದು ಗುರಿ. ಅದಕ್ಕಾಗಿ ದೇವರನ್ನು ಕಾಣಬೇಕು, ಕಾಣುವುದಕ್ಕಾಗಿ ಶಾಸ್ತ್ರಗಳ ಅಧ್ಯಯನ, ಅದಕ್ಕಾಗಿ ಬದುಕು, ಬದುಕುವುದಕ್ಕಾಗಿ ಉಣ್ಣೋದು, ಉಣ್ಣುವುದಕ್ಕಾಗಿ ಇನ್ನಿತರ ಕೆಲವು ಪ್ರಯತ್ನಗಳು. ಇದು ಮನುಷ್ಯನ ತಲೆಯಲ್ಲಿ ಚೆನ್ನಾಗಿ ಇರಬೇಕು. ಭೋಗಗಳಲ್ಲಿ ಆಸಕ್ತಿ, ಅಹಂಕಾರ, ಸಣ್ಣ ಸಣ್ಣ ಕಾರಣಗಳಿಗೆ ಕ್ರೋಧ, ಅವಶ್ಯಕವಿಲ್ಲದ ತನ್ನ ಪರಿಧಿಗೆ ಸೇರದ ವಸ್ತುಗಳ ಬಗ್ಗೆ ಲೋಭ, ಇನ್ನೊಬ್ಬರ ಉತ್ಕರ್ಷವನ್ನು ಸಹನೆ ಮಾಡದಿರುವಂತಹ ಪ್ರವೃತ್ತಿ, ಇವುಗಳೆಲ್ಲ ಒಂದೊಂದೇ ಕಡಿಮೆಯಾಗಬೇಕು. ಮನೆಯಲ್ಲಿರುವ ಕಸ, ಕಡ್ಡಿ, ಕಲ್ಲು, ಅಲ್ಲಲ್ಲಿ ಬಿದ್ದ ನೀರು, ಎಣ್ಣೆ ಎಲ್ಲವನ್ನು ತೆಗೆದು ಸ್ವಚ್ಛ ಮಾಡಿ ಶುದ್ಧವಾಗಿ ಬರಿಸಿ ಮನೆಯನ್ನು ಇಟ್ಟುಕೊಳ್ಳುವಂತೆ, ನಮ್ಮ ಮನಸ್ಸನ್ನು ಶುದ್ಧ ಮಾಡುವುದಕ್ಕೆ ಕಲಿಯಬೇಕು. ಮನಸ್ಸಿನಲ್ಲಿರುವ ಎಣ್ಣೆಯಂತಿರುವ ಕಾಮ, ಕೆಂಡದಂತಿರುವ ಕ್ರೋಧ, ಕಲ್ಲಿನಂತಿರುವ ಅಹಂಕಾರ, ಈ ಎಲ್ಲ ಕಸ ಕಡ್ಡಿಗಳನ್ನು, ಇನ್ನಿತರ ದೋಷಗಳನ್ನು ಶಾಸ್ತ್ರದ ಶ್ರವಣವನ್ನು ಮಾಡಿ ಜ್ಞಾನವೆಂಬ ಶುದ್ಧ ಜಲದಿಂದ ಅದನ್ನು ತೊಳೆದು ಮನಸ್ಸೆಂಬ ಮನೆಯನ್ನು ಸಿದ್ಧ ಮಾಡಿಕೊಂಡು ಆ ಮನಸ್ಸಿನಲ್ಲಿ ದೇವರನ್ನು ತಂದು ಕೂಡಿಸಿ ಆರಾಧಿಸುವ ಭಾಗ್ಯವನ್ನು ಭಗವಂತ ಕರುಣಿಸಬೇಕು. ದಿನಕ್ಕೆ ಒಂದರಂತೆಯಾದರೂ ಭಗವಂತನ ಉಪಕಾರವನ್ನು ಸ್ಮರಿಸಬೇಕು. ದಿನಕ್ಕೊಂದು ಅಥವಾ ಪ್ರತಿದಿನವೂ ಒಂದೇ ಯಾವುದೋ ಒಂದನ್ನಾದರೂ ಭಗವಂತನ ಗುಣವನ್ನು ಸ್ಮರಿಸಬೇಕು. ಒಂದು ಗುಣದ ಅನುಸಂಧಾನವಿಲ್ಲದ ನಮ್ಮ ಜೀವನ ವ್ಯರ್ಥ, ನಿರರ್ಥಕ. ಸುಂದರವಾದ ಈ ದೇಹವನ್ನು ಕೊಟ್ಟ ಭಗವಂತನ ಉಪಕಾರವನ್ನು ಸ್ಮರಿಸಬೇಕು. ಏನನ್ನೂ ಕೊಡದೆ ತನ್ನನ್ನು ಹೊಗಳಿದರೆ ಎಲ್ಲವನ್ನೂ ಕೊಡುವ ರಾಜರು ಕೆಲವರು ಎಲ್ಲವನ್ನೂ ಕೊಟ್ಟು, ಹೊಗಳದಿದ್ದಾಗಲೂ ಕೊಟ್ಟು, ನೆನೆಯದಿದ್ದಾಗಲೂ ಕೊಟ್ಟು, ನೆನೆದರೆ ಹೊಗಳಿದರೆ ಇನ್ನಷ್ಟು ಅನುಗ್ರಹವನ್ನು ಮಾಡಿ, ನಿರಂತರವಾದ ಸುಖವನ್ನು ಕೊಡುತ್ತೇನೆ ಅಂತ ಹೇಳಿದ ಸ್ವಾಮಿ ನಮ್ಮ ದೇವರು. ನನ್ನನ್ನು ಹೊಗಳಿದರೇನೆ ನಿನಗೆ ಕೊಡ್ತೇನೆ ಅಂತ ಭಗವಂತ ಹೇಳಿದ್ದರೆ, ಅವನು ದೇಹ ಕೊಡದೆ, ಮನಸ್ಸು ಕೊಡದೆ, ಬಾಯಿಯನ್ನು ಕೊಡದೆ ನಾನು ಹೊಗಳೋದಾದರೂ ಹೇಗೆ? ಅವನು ನನಗೆ ಅನುಗ್ರಹ ಮಾಡೋದಾದರೂ ಯಾವಾಗ? ಉಳಿದವರಂತೆ ಅಲ್ಲ ನಮ್ಮ ಸ್ವಾಮಿ. ಜೀವಸ್ವರೂಪವನ್ನು ಅವನೇ ನಿಯಮನ ಮಾಡಿ, ಲಿಂಗದೇಹ ಈ ದೇಹವನ್ನು ಅವನೇ ಕೊಟ್ಟು, ಮನಸ್ಸನ್ನು ನೀಡಿ ಸ್ತೋತ್ರ ಮಾಡುವ ಬುದ್ಧಿಯನ್ನು ಕೊಟ್ಟು, ವಾಗೀಂದ್ರಿಯವನ್ನು ನೀಡಿ ಅವನೇ ಸ್ತೋತ್ರ ಮಾಡಿಸ್ತಾನೆ, ಜಪ ಮಾಡಿಸ್ತಾನೆ. ಫಲ ಕೊಡುವವನು ಅವನೇ. ಅದಕ್ಕಾಗಿಯೇ ಉಪನಿಷತ್ತು ಹೇಳಿದೆ, ಗಾಯತಿ ಚ ತ್ರಾಯತೆ ಚ. ಭಕ್ತರಲ್ಲಿದ್ದು ತನ್ನ ಗುಣಗಳ ಗಾನ ಮಾಡಿಕೊಳ್ಳುವವನೂ ಅವನೇ, ಮಾಡಿ ಮಾಡಿಸುವವನು, ರಕ್ಷಣೆ ಮಾಡುವವನು ಅವನೇ. ಗಾಯತಿ ಚ ತ್ರಾಯತೆ ಚ. ನಾವು ಗಾನ ಮಾಡುವವರು, ಅವನು ರಕ್ಷಣೆ ಮಾಡುವವ ಅಲ್ಲ, ಅವನೇ ಗಾನ ಮಾಡಿ ಮಾಡಿಸುವವ. ಒಳಗಿದ್ದು ಎಷ್ಟು ಸುಂದರವಾಗಿ ನನ್ನನ್ನು ಹೊಗಳಿದ್ದಾರೆ ಅಂತ ಪ್ರೀತಿಯಿಂದ ಮತ್ತೆ ರಕ್ಷಣೆ ಮಾಡುವವನು ಅವನೇ. ಅದಕ್ಕೆ ಅವನಿಗೆ ಗಾಯತ್ರಿ ಅಂತ ಕರೆಯೋದು. ಇದ್ದಾಗ ತಿಳಿಯೋದಿಲ್ಲ, ಬಿದ್ದಾಗ ತಿಳಿತಾನೆ. ಇದ್ದಾಗಲೂ ಬಿದ್ದಾಗ ಹೇಗೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ದೇವರು ಕೊಟ್ಟ ಒಂದೊಂದು ವಸ್ತುವಿನ ಮಹತ್ವವನ್ನು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಮಗುವಿಗೆ ಮಾತು ಬರೋದಿಲ್ಲ ಅಂತ ಎಷ್ಟು ತಂದೆ ತಾಯಿಗಳು ಕಷ್ಟಪಡ್ತಾರೆ, ಕಿವಿ ಕೇಳೋದಿಲ್ಲ, ಹುಟ್ಟಿದಾರಭ್ಯ ಮಾತುಗಳಿಲ್ಲ, ಎಡಮೂಕ, ಏನಾದರೂ ಮಾಡಿ ಅಂತ ವೈದ್ಯರಿಗೆ ಪರಿಪರಿಯಾಗಿ ಬೇಡಿಕೊಳ್ತಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದ ಯತಿಗಳಿಗೆ, ಆಚಾರ್ಯರುಗಳಿಗೆ, ಪುರೋಹಿತರುಗಳಿಗೆ ದುಂಬಾಲು ಬೀಳ್ತಾರೆ, ಕಣ್ಣೀರಿಡ್ತಾರೆ. ನೀವಾದರೂ ಹೇಳಿ, ನೀವಾದರೂ ಹೇಳಿ, ಏನು ಉಪಾಯ ಮಾಡೋಣ ಅಂತ. ಆ ಕಷ್ಟ, ಆ ನೋವು, ಅಮಾಯಕ ಮುದ್ದು ಮುಖದ ಅರಿಯದ ಮಕ್ಕಳು ಕೇಳದೆ ಮಾತಾಡದೆ ಇರುವ ದಯನೀಯ ಸ್ಥಿತಿಯನ್ನು ಕಂಡು ಮರಮರ ಮರಗಿ ಮನಸ್ಸು ಮುದ್ದೆಯಾಗಿ ಒದ್ದಾಡುವ ಪ್ರಸಂಗವನ್ನು ಅನೇಕ ಕಡೆಗೆ ಕಾಣುತ್ತೇವೆ. ಕಂಡದ್ದನ್ನು ಒಂದು ಸಲ ಸ್ಮರಿಸೋಣ. ಹಾಗಾದರೆ ಎಷ್ಟೋ ಹಣ ಖರ್ಚು ಮಾಡಿ, ಎಷ್ಟೋ ಜಪ ಮಾಡಿ, ಎಷ್ಟೋ ಸೇವೆ ಮಾಡಿ, ಒದ್ದಾಡಿ, ಒಂದು ಮಾತು ಮಗುವಿನ ಬಾಯಿಯಿಂದ ಬರಬೇಕು ಅಂತ ಪರಿತಪಿಸ್ತಾರೆ ತಂದೆ ತಾಯಿಗಳು. ದೇವರು ನಮಗೆ ಕೊಟ್ಟ ಭಾಗ್ಯ ಎಷ್ಟು ದೊಡ್ಡದು. ಮಾತಾಡಬೇಡಿ ಅಂತ ಹೇಳುವ ಪ್ರಸಂಗ ಇದೆ, ಜಪ ನಡೀತಾ ಇದೆ ಮಾತಾಡಬೇಡಿ, ಪ್ರವಚನ ನಡೀತಾ ಇದೆ ಮಾತಾಡಬೇಡಿ, ಪೂಜೆ ನಡೀತಾ ಇದೆ ಮಾತಾಡಬೇಡಿ ಅಂತ ಬಹಳ ಮಾತಾಡಬೇಡಿ. ಮಾತಿನಿಂದಲೇ ಜಗಳ, ಮಾತಿನಿಂದಲೇ ವಿರಸ. ಮಾತಾಡಿ, ಆಲೋಚನೆ ಮಾಡಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ಇಷ್ಟೆಲ್ಲ ಹೇಳಬೇಕಾದ ಪ್ರಸಂಗ ಇದೆ. ಅಷ್ಟು ಮಾತುಗಳು ಪ್ರವಾಹದಂತೆ ಬರ್ತಾ ಇದೆಯಲ್ಲ, ಅಡೆಯಿಲ್ಲ ತಡೆಯಿಲ್ಲ. ಯಾವ ತರಹದ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ಚಿಂತೆ ಇಲ್ಲ. ನಿರಂತರವಾಗಿ ಧಾರಾಕಾರವಾಗಿ ಅನಾಯಾಸವಾಗಿ ಮಾತಾಡ್ತಾ ಇದ್ದೇವೆ. ಮಾತಾಡುವವರ ಸಂಖ್ಯೆ ಹೆಚ್ಚು, ಮಾತಾಡದವರ ಸಂಖ್ಯೆ ಕಡಿಮೆ ಮಾನವರಲ್ಲಿ. ಹಾಗಾದರೆ ನಮ್ಮೆಲ್ಲರಿಗೆ, ಇಷ್ಟು ಜನರಿಗೆ, ಲಕ್ಷ ಲಕ್ಷ ಲಕ್ಷ ಜನರಿಗೆ, ಕೋಟಿ ಕೋಟಿ ಕೋಟಿ ಜನರಿಗೆ ಯಾವ ಚಿಕಿತ್ಸೆ ಇಲ್ಲ, ಔಷಧಿ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ. ಸಹಜವಾಗಿಯೇ ನಿರಾತಂಕವಾಗಿ ವಾಕ್ ಪ್ರವಾಹ. ಏನದು ದೇವರ ಕಾರುಣ್ಯ! ಎಷ್ಟು ದೊಡ್ಡ ಅನುಗ್ರಹ ದೇವರು ನಮ್ಮ ಮೇಲೆ ಮಾಡಿದ್ದಾನೆ. ಮಾತು ಎಷ್ಟು ಮಹತ್ವದ್ದು, ಅದು ಬಿದ್ದಾಗ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಆದರೆ ಅದನ್ನು ಬೀಳದಂತೆ ಸಹಜವಾಗಿಯೇ ನಮಗೆ ನೀಡಿ ಅನುಗ್ರಹ ಮಾಡಿದ್ದಾನಲ್ಲ ದೇವರು. ಎಂಥ ದೊಡ್ಡ ಅನುಗ್ರಹ! ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಃ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಧ್ರುವ ಮಹಾರಾಜ ಇದನ್ನು ಕಂಡು ದೇವರನ್ನು ಸ್ತುತಿಸಿದ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಎಂಬುದಾಗಿ. ದೇವರು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಇದನ್ನು ಬೇಡಿದೆ, ಅದನ್ನು ಬೇಡಿದೆ ಅಂತ ದೇವರ ಮೇಲೆ ಆರೋಪದ ಮೇಲೆ ಆರೋಪ, ಆಕ್ಷೇಪದ ಮೇಲೆ ಆಕ್ಷೇಪ. ಇವುಗಳನ್ನು ಮಾಡುವುದಕ್ಕೆ ನಾಲಿಗೆಯನ್ನು ಮುಂದೆ ಚಾಚುತ್ತಾನೆ ಮನುಷ್ಯ ನೀಚ. ಆ ನಾಲಿಗೆಯನ್ನೇ ಕೊಟ್ಟವ ಯಾರು ಅಂತ ಗೊತ್ತಿಲ್ಲ ಅವನಿಗೆ. ತಾನು ಬೇಡಿದ್ದು ಒಂದು ಬೇಡಿಕೆ, ಅದನ್ನು ಕೊಡದೇ ಇದ್ದ ದೇವ ಇವನಿಗೆ ಕೆಟ್ಟವನಾದ. ಇವನು ಬೇಡದೆ ಇವನಿಗೆ ಅನಂತ ಕೊಟ್ಟಿದ್ದಾನೆ ದೇವರು, ಬೇಡುವುದಕ್ಕೂ ಗೊತ್ತಿಲ್ಲ ಇವನಿಗೆ. ದೇಹದೊಳಗೆ ಏನೆಲ್ಲ ಇರಬೇಕು ಇವನಿಗೆ ಗೊತ್ತಿಲ್ಲ. ಬದುಕಿಗೆ ಏನೆಲ್ಲ ಬೇಕು, ಎಷ್ಟೆಲ್ಲ ನಾಡಿಗಳು ದೇಹದಲ್ಲಿ ಕೆಲಸ ಮಾಡಬೇಕು, ಎಷ್ಟು ನಾಡಿಗಳಲ್ಲಿ ರಕ್ತದ ಸಂಚಾರ ಆಗಬೇಕು, ಹೇಗೆ ಆಗಬೇಕು, ಯಾವ ವೇಗದಲ್ಲಿ ಆಗಬೇಕು, ಬಿ ಪಿ, ರಕ್ತದ ಒತ್ತಡ ಜೋರಾಗಬಾರದು, ಕಡಿಮೆಯೂ ಆಗಬಾರದು, ಹೈ ಬಿ ಪಿ, ಲೋ ಬಿ ಪಿ, ಯಾವ ವೇಗದಲ್ಲಿ ರಕ್ತದ ಸಂಚಾರ ಆಗಬೇಕು ಅದೇ ವೇಗದಲ್ಲಿ ಆಗಬೇಕು. ಎಷ್ಟು ವೇಗದಲ್ಲಿ ಆಗಬೇಕು ಮಗುವಿಗೆ ಗೊತ್ತಾ? ಸರಿ, ದೊಡ್ಡವರಿಗೆ ಗೊತ್ತು ಅಂತ ಇಟ್ಟುಕೊಳ್ಳೋಣ, ವೈದ್ಯರಿಂದ ಕೇಳಿ. ಆದರೆ ಅದನ್ನಕ್ಕಾಗಿ ದೇವರನ್ನು ಬೇಡಿದ್ದುಂಟ? ಮನಸ್ಸಿನಲ್ಲಿಯೇ ಚಿಂತನೆ ಮಾಡಿ, ಎಂದಾದರೂ ನನ್ನ ರಕ್ತದ ಒತ್ತಡ ಈ ವೇಗದಲ್ಲಿರಲಿ, ಅದಕ್ಕಾಗಿ ಒಂದು ಸೇವೆ ಯಾರು ಮಾಡಿದ್ದಾರೆ? ನನ್ನ ದೇಹದಲ್ಲಿ ಇಷ್ಟು ನಾಡಿಗಳಿರಬೇಕು, ಒಂದೊಂದು ನಾಡಿಗಾಗಿ ಒಂದೊಂದು ಸೇವೆ. ಜೀವನದಲ್ಲಿ ನಾವು ಮಾಡುವುದು ಒಂದೋ ಎರಡೋ ಸೇವೆಗಳು, ಅದು ಎತ್ತೋ ನೋಡ್ತಾ ಏನೋ ಚಿಂತನೆ ಮಾಡ್ತಾ ಬೇಸರದಿಂದ, ಭಕ್ತಿ ಇಲ್ಲ, ಭಾವ ಇಲ್ಲ, ಇಷ್ಟು ಬೇಸರದಿಂದ ಮಾಡುವ ಈ ಒಂದೋ ಎರಡೋ ಸೇವೆಗಳಿಗೆ ಇಷ್ಟು ಅನಂತ ಉಪಕಾರಗಳನ್ನು ದೇವರು ಮಾಡುವುದಕ್ಕೆ ಸಾಧ್ಯವಿದೆಯೇ? ಇಲ್ಲ. ನೀ ದಯಾಪರನು, ನಿನ್ನವರ ಸಾಧನವು. ಅವನ ದಯೆ ದೊಡ್ಡದು, ನಮ್ಮ ಸಾಧನೆ ದೊಡ್ಡದು ಇಲ್ಲ. ಕೇಳದೆ ದೇಹ ಕೊಟ್ಟ, ಕೇಳದೆ ಅಸ್ಥಿಗಳನ್ನು ಕೊಟ್ಟ, ಕೇಳದೆ ನಾಡಿಗಳನ್ನು ನೀಡಿದ, ಕೇಳದೆ ರಕ್ತವನ್ನು ಮಾಂಸವನ್ನು ಕಣ್ಣು ಕಿವಿ ಮೂಗು ಕೈ ಬಾಯಿ ತಲೆ ಕಾಲು ಹೊಟ್ಟೆ ಒಂದೇ ಎರಡೇ, ಒಂದೊಂದು ಅದ್ಭುತ, ಬೆಲೆ ಕಟ್ಟಲು ಸಾಧ್ಯವಾಗದ್ದು, ಕೆಟ್ಟರೆ ಸರಿಪಡಿಸುವುದಕ್ಕೆ ಅಪಾರವಾದ ಬೆಲೆಯನ್ನು ಕಟ್ತೇವೆ. ಸಹಜವಾದ ನೈಸರ್ಗಿಕವಾದ ಆ ವಸ್ತುಗಳಿಗೆ ಇರುವ ಬೆಲೆ ಎಷ್ಟಿರಬಹುದು ಅಂತ ಆಲೋಚಿಸಿ. ಇಂತಹ ವಸ್ತುಗಳನ್ನು ನೀಡಿದವ, ಕಣ್ಣು ನೀಡಿದ ದೇವರು ಅದನ್ನೇ ಒಂದು ದಿನ ನೆನೆಸಿ, ಕಿವಿ ನೀಡಿದ ದೇವರು ಅಂತೆಯೇ ನೆನೆಸಿ, ಒಂದೊಂದೇ ಉಪಕಾರವನ್ನು ನಿಧಾನವಾಗಿ ಚಿಂತಿಸಿ, ಶಬ್ದಗಳನ್ನು ಬರೆದುಕೊಂಡು ಅಥವಾ ನೆನಪಿನಲ್ಲಿಟ್ಟುಕೊಂಡು ಪಟಪಟಾಂತ ತಲೆಯಲ್ಲಿ ಬರೀ ಬಂದು ಹೋಗುವುದು ಬೇಡ, ಭಕ್ತಿಯಿಂದ ನೆನೆಸಿ. ಇದನ್ನು ಕೊಟ್ಟ ದೇವ ಎಷ್ಟು ಉಪಕಾರ ಮಾಡಿದ ಅಂತ ಪ್ರೀತಿ ಒಂದು ಹನಿಯಾದರೂ ಬರಲಿ, ಕ್ರಮವಾಗಿ ಅದು ಬೆಳೆಯಲಿ, ಉಕ್ಕಿ ಹರಿಯಲಿ, ಧಾರಾಕಾರವಾಗಿ ಬರಲಿ. ಆದರೆ ಮೊದಲು ಆ ಪ್ರೇಮದ ಬಿಂದುವಾದರೂ ನಮ್ಮಲ್ಲಿ ಬರಬೇಕು. ಕಾಣದೇ ಒದ್ದಾಡುವ ಕುರುಡರನ್ನು ನೆನೆಸಿ, ಅವರ ಪಾಡನ್ನು ಕಂಡು ಬಯಸಿದ್ದೆಲ್ಲವನ್ನು ಕಾಣುವ ಶಕ್ತಿಯನ್ನು ಕೊಟ್ಟ ಆ ಭಗವಂತನ ಉಪಕಾರವನ್ನು ಸ್ಮರಿಸಿ, ಬಯಸಿದ್ದೆಲ್ಲವನ್ನು ಕೇಳುವ ಕಿವಿಗಳನ್ನು ನೀಡಿದ ಉಪಕಾರವನ್ನು ಸ್ಮರಿಸಿ, ಒಂದೊಂದು ಕಣ್ಣು ಒಂದೊಂದು ಕಿವಿಗಳ ಹಿನ್ನೆಲೆಯಲ್ಲಿ ಇರುವ ಲಕ್ಷ ಲಕ್ಷ ಹತ್ತಾರು ಲಕ್ಷ ಸೂಕ್ಷ್ಮಾತಿಸೂಕ್ಷ್ಮ ನರ ನಾಡಿಗಳನ್ನು ಜೋಡಿಸಿ ಅದ್ಭುತವಾದ ಯಂತ್ರಗಳನ್ನು ಇಟ್ಟು ಕಾಣುವ ಕೇಳುವ ಶಕ್ತಿಗಳನ್ನು ನೀಡಿದ ಆ ಭಗವಂತನನ್ನು ಸ್ಮರಿಸಿ ಅತೀ ಮೃದುವಾದ ಕಣ್ಣನ್ನು ಹುಟ್ಟಿಸಿ ಕಣ್ಣಿನ ರಕ್ಷಣೆಗೆ ರೆಪ್ಪೆಗಳನ್ನು ಹುಟ್ಟಿಸಿ ತನ್ನಷ್ಟಕ್ಕೆ ತಾನೇ ಗಾಳಿ ಧೂಳು ಬಂದಾಗ ಮುಚ್ಚಿಕೊಂಡು ತನ್ನಷ್ಟಕ್ಕೆ ತಾನೇ ತೆರೆಯುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಮನೆಯ ಒಳಗೆ ಧೂಳು ಬರಬಾರದು ಅಂತ ಬಾಗಿಲ ಮುಚ್ಚಿಕೊಳ್ಳುವಂತೆ ನಾವು ಮತ್ತೆ ಬೇರೆ ಏನನ್ನೋ ತಂದು ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ತಾನೇ ಮುಚ್ಚಿಕೊಳ್ಳುತ್ತದೆ, ತಾನೇ ತೆಗೆಯುತ್ತದೆ. ಒಳ ರಕ್ತ ಮಾಂಸಗಳಿಗೆ ಯಾವುದೇ ರೋಗಾಣುಗಳ ಸಂಪರ್ಕವಾಗದಂತೆ ಭದ್ರವಾದ ಶುದ್ಧವಾದ ಬಿಗಿಯಾದ ಆದರೆ ತೆಳುವಾದ ಚರ್ಮದ ಕೋಟೆಯನ್ನು ಕಟ್ಟಿದ್ದಾನೆ ಭಗವಂತ. ಚರ್ಮದ ಹೊದಿಕೆಯನ್ನು ಹೊಚ್ಚಿದ್ದಾನೆ. ಹೊರಗಿನ ಯಾವ ರೋಗಾಣುಗಳು ಸಹಜವಾಗಿ ಒಳಗೆ ಹೋಗದಂತೆ ವ್ಯವಸ್ಥೆ ಇರುವ 9 ದ್ವಾರಗಳಿಂದೇನಾದರೂ ಒಳಗೆ ಹೋದರೆ, ಚರ್ಮದ ರಂಧ್ರಗಳಿಂದೇನಾದರೂ ಒಳಗೆ ನುಸುಳಿದರೆ, ಆ ಒಳಗೆ ಬಂದ ದೋಷಗಳನ್ನು ರೋಗಾಣುಗಳೆಂಬ ಶತ್ರುಗಳನ್ನು ಯುದ್ಧ ಮಾಡಿ ಓಡಿಸುವುದಕ್ಕೆ ಒಳಗೆ ಶಕ್ತಿಗಳನ್ನು ಇಟ್ಟಿದ್ದಾನೆ. ಅವುಗಳಿಂದ ದೇಹವನ್ನು ರಕ್ಷಣೆ ಮಾಡುತ್ತಾನೆ. ಪೌಷ್ಟಿಕವಾದ ಬೇಕಾದ ಅಂಶಗಳು ಮಾತ್ರ ಇರಬೇಕು, ಬೇಡಾದದ್ದು ಇರಬಾರದು, ಹೊರಗೆ ಹಾಕಬೇಕು. ಕಿಡ್ನಿಯನ್ನು ವ್ಯವಸ್ಥೆ ಮಾಡಿದ್ದಾನೆ. ರಕ್ತ ಶುದ್ಧವಾಗಬೇಕು ಲಂಗ್ಸಿನಲ್ಲಿ, ದೇಹಕ್ಕೆಲ್ಲ ಸರಿಯಾಗಿ ವಿತರಣೆಯಾಗಬೇಕು ಹಾರ್ಟಿನಿಂದ. ನಮ್ಮ ಈ ದೇಹವೆಂಬ ಫ್ಯಾಕ್ಟ್ರಿಯೊಳಗಿರುವ ಯಾವ ಮಷಿನ್ಗಳ ಬಗ್ಗೆಯೂ ನಮ್ಮ ಬುದ್ಧಿಯನ್ನು ನಾವು ಉಪಯೋಗಿಸೋದಿಲ್ಲ. ತನ್ನ ಪಾಡಿಗೆ ತಾನು ಆನ್ ಆಗತ್ತೆ, ತನ್ನ ಪಾಡಿಗೆ ತಾನು ಆಫ್ ಆಗತ್ತೆ. ಕೆಲವು ಇನ್ನು ಕೆಲವು 24 ಗಂಟೆ 360 ದಿವಸ 100 ವರ್ಷ ಸತತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಕಣ್ಣು ಕಿವಿ ಮೂಗು ಇಂದ್ರಿಯಗಳೆಲ್ಲ ರಾತ್ರಿ ತಾವೇ ಆಫ್ ಆಗ್ತವೆ, ಬೆಳಗ್ಗೆ ಆನ್ ಆಗ್ತವೆ. ಹಾರ್ಟು ಕಿಡ್ನಿ ಲಿವರು ಆಫ್ ಆಗುವುದೇ ಇಲ್ಲ, ನಿರಂತರವಾಗಿ ಕ್ರಿಯಾಶೀಲವಾಗಿರ್ತದೆ. ತನ್ನಷ್ಟಕ್ಕೆ ತಾನು ನಡೆದಿದೆ. ಏನೇನಿದೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಗೊತ್ತಿಲ್ಲ, ಹೇಗೆ ನಡೆಯುತ್ತದೆ ಗೊತ್ತಿಲ್ಲ, ಆನ್ ಆಫ್ ಆಗುವುದು ಹೇಗೆ ತಿಳಿದಿಲ್ಲ. ಈ ಫ್ಯಾಕ್ಟ್ರಿ ಓನರ್ ಯಾರು? ನಾನೇ. ಇದು ನನ್ನದು. ಎಂತಹ ಮೌಢ್ಯ! ಕೆಲಸ ಮಾಡುವವರು ಯಾರಿಲ್ಲಿ ಅದು ಗೊತ್ತಿಲ್ಲ, ಅವರಿಗೇನು ಕೊಡಬೇಕು ಗೊತ್ತಿಲ್ಲ, ಮತ್ತು ಯಾಕೆ ಮಾಡ್ತಾರೆ ಅವರು ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎಂಬ ಶಬ್ದಗಳನ್ನು ಆಡ್ತಾ ಆದರೆ ಎಲ್ಲದಕ್ಕೂ ಒಡೆಯ ನಾನು ಅಂತ ಹೇಳ್ತಾ ತಿರುಗುವ ಈ ಮಾನವನ ಮೌಢ್ಯಕ್ಕೆ ಇದನ್ನು ಕೇಳಿ ಹೌದು ಅಂತ ನಂಬುವ ಜನರ ಅಮಾಯಕತೆ, ಅವಿವೇಕ, ಅಜ್ಞಾನಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಭಗವಂತನ ಮಾಯೆ ಅಂತ ಹೇಳುವುದು ಬಿಟ್ಟರೆ ಬೇರೆ ಗತಿ ಇಲ್ಲ. ಆ ಮಾಯೆಯನ್ನು ದಾಟುವುದಕ್ಕೆ ಅವನ ಚರಣಗಳೇ ಶರಣ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ಎಲ್ಲ ಇಂದ್ರಿಯಗಳಿಗೆ, ಅಂಗಾಂಗಗಳಿಗೆ ಪ್ರತ್ಯೇಕವಾಗಿ ದೇವತೆಗಳಿದ್ದಾರೆ. ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳಿವೆ ಇದರಲ್ಲಿ. ದೊಡ್ಡ ದೇವತೆ ಭಗವಂತ ಎಲ್ಲ ಕಡೆಗೆ ಮುಖ್ಯವಾಗಿದ್ದಾನೆ. ಕೆಳಗೆ ಲಕ್ಷ್ಮೀದೇವಿ, ವಾಯುದೇವರಿದ್ದಾರೆ, ಬೇರೆ ಬೇರೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಸೂರ್ಯ, ದಿಗ್ದೇವತೆಗಳು ಕಿವಿಗೆ, ಕಣ್ಣಿಗೆ ಸೂರ್ಯ, ಅಶ್ವಿನಿ ದೇವತೆಗಳು ಘ್ರಾಣೇಂದ್ರಿಯಕ್ಕೆ, ಪಾದಗಳಿಗೆ ಜಯಂತ, ಹಸ್ತಗಳಿಗೆ ದಕ್ಷ, ಇಂದ್ರ, ಹೀಗೆ ಒಂದೊಂದಕ್ಕೆ ಒಬ್ಬೊಬ್ಬರು ದೇವತೆಗಳಿದ್ದಾರೆ. ಅವರ ಕೈ ಕೆಳಗೆ ಮತ್ತೆ ಕೆಲವರಿದ್ದಾರೆ. ಹೀಗೆ ಒಂದೊಂದು ಡಿಪಾರ್ಟ್ಮೆಂಟ್ಗಳಿಗೆ ದೇವರು, ಲಕ್ಷ್ಮಿ, ವಾಯುದೇವರು ಮೊದಲಾದ ಹಿರಿಯರೆಲ್ಲ ಇದ್ದು, ಕೈ ಕೆಳಗೆ ಕಿರಿಯ ದೇವತೆಗಳಿದ್ದು ಆ ಕೆಲಸವನ್ನು ಮಾಡ್ತಾರೆ. ಆ ಎಲ್ಲ ಫ್ಯಾಕ್ಟ್ರಿಗಳನ್ನು ಚೆನ್ನಾಗಿ ನಡೆಸ್ತಾರೆ. ಅದರ ಎಲ್ಲ ರಕ್ಷಣೆ, ಸುಖ ದುಃಖ ಎಲ್ಲವನ್ನೂ ನೋಡಿಕೊಳ್ತಾರೆ. ಸರ್ವಪ್ರೇರಕನಾಗಿ ಭಗವಂತ ಇದ್ದಾನೆ. ನಾನು ಇಲ್ಲಿದ್ದ ಒಬ್ಬ ಸಾಮಾನ್ಯ ಆಳು ಅಂತ ತಿಳಿಯಬೇಕು, ನಾನೇ ಓನರ್ ಅಂತ ತಿಳಿತಾನಲ್ಲ. ಅಲ್ಲ, ಇದು ದೇವರದು, ಈ ದೇಹ ನನ್ನದಲ್ಲ, ಇದು ಭಗವಂತನ ದೇಹ, ಇದು ಅವನಿಗೆ ಅರ್ಪಿತ, ಅವನ ಮುದ್ರೆಗಳು, ಅವನ ಶಂಖ ಚಕ್ರ ಗದಾ ಪದ್ಮಗಳಿಂದ ನನ್ನ ದೇಹವನ್ನು ಅಂಕನ ಮಾಡಿ ಇದು ನನ್ನದಲ್ಲ, ಇದು ದೇವರದು ಅಂತ ನಾನು ಸ್ಮರಿಸಬೇಕು. ಜ್ಞಾನವನ್ನು ನೀಡಲಿ, ಧರ್ಮವನ್ನು ಮಾಡಿಸಲಿ. ನಮ್ಮಿಂದ ಮಾತ್ರ ಅಲ್ಲ, ಮುಂದೆ ಬರುವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಬಂಧು ಬಳಗ, ಇಷ್ಟರು, ಮಿತ್ರರು, ಶಿಷ್ಯರು ಎಲ್ಲರಿಂದಲೂ ಈ ಧರ್ಮವನ್ನು ಮಾಡಿಸಲಿ, ಎಲ್ಲರಿಗೂ ಯೋಗ್ಯವಾದ ಜ್ಞಾನವನ್ನು ನೀಡಲಿ. ಸಾಧನೆ ಮಾಡುವುದಕ್ಕೆ ಬಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ. ಧರ್ಮ ಮಾಡುವುದಕ್ಕೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ನೀಡಲಿ. ನಮಗೆ ಮಾತ್ರ ಅಲ್ಲ, ದೇಶದಲ್ಲಿರುವ ಎಲ್ಲ ಸಜ್ಜನರಿಗೂ ಸದ್ಬುದ್ಧಿ, ಧರ್ಮದಲ್ಲಿ ಆಸಕ್ತಿ, ಅವರಿಗೆ ಬಂದ ಕಷ್ಟಗಳ ಪರಿಹಾರ, ಇಷ್ಟಾರ್ಥಗಳ ಪ್ರಾಪ್ತಿಯಾಗಲಿ. ನಮ್ಮ ಬಾಂಧವರು, ನಮ್ಮ ಇಡೀ ಧರ್ಮದ ಎಲ್ಲ ಬಾಂಧವರು ಧರ್ಮವನ್ನು ಬಿಟ್ಟು ಹೋಗುವುದು ಬೇಡ. ಧಿಯೋ ಯೋನ ಪ್ರಚೋದಯಾತ್, ಮಾಡುವ ಗಾಯತ್ರಿಯ ಜಪದಲ್ಲಿರುವ ಕೆಲವು ಜಪವನ್ನು, ಒಂದು ಹತ್ತಾದರೂ ಗಾಯತ್ರಿಯ ಜಪದ ಪುಣ್ಯವನ್ನು ನಮ್ಮ ಧರ್ಮ ಬಾಂಧವರು ಧರ್ಮಾಂತರ ಆಗದಂತೆ, ಮತಾಂತರ ಆಗದಂತೆ ದೇವರು ಅವರಿಗೆ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ನಮ್ಮ ಮಂತ್ರದ ಶಕ್ತಿಯೇ ಇದಕ್ಕಿರುವ ಒಂದು ಉಪಾಯ. ನಮ್ಮ ಜಾತಿಯನ್ನು ಬಿಟ್ಟು ಜಾತ್ಯಂತರ ಆಗುವುದು ಬೇಡ, ಮತಾಂತರ ಆಗುವುದು ಬೇಡ. ಸನಾತನ ಶುದ್ಧವಾದ ಈ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ಶ್ರದ್ಧೆಯಿಂದ ಪರೋಪಕಾರದ ಜೀವನವನ್ನು ನಡೆಸ್ತಾ ಎಲ್ಲರನ್ನೂ ಪ್ರೀತಿಯಿಂದ ಕಂಡು ತನ್ನತನವನ್ನು ಉಳಿಸಿಕೊಂಡು ಸದಾಚಾರಿಯಾಗಿ ಸದ್ವಿಚಾರಗಳನ್ನು ಮಾಡುವಂತಹ ವ್ಯಕ್ತಿಯಾಗಲಿ ನನ್ನ ದೇಶದ ಎಲ್ಲ ಸಜ್ಜನರು. ನಮ್ಮ ದೇಶದ ಶಾಸಕರು, ರಾಜಕಾರಣಿಗಳು, ಆರಕ್ಷಕರು, ನ್ಯಾಯಾಂಗದವರು ಹಾಗೂ ಎಲ್ಲ ಅಧಿಕಾರಿಗಳು ದುರ್ಬುದ್ಧಿಯನ್ನು ಬಿಡಲಿ, ಸದ್ಬುದ್ಧಿಯನ್ನು ತಾಳಲಿ, ಪ್ರಾಮಾಣಿಕತೆಯಿಂದ ದೇಶದ ಸೇವೆಯನ್ನು ಮಾಡಲಿ, ಪ್ರಜೆಗಳಿಗೆಲ್ಲ ನ್ಯಾಯ ಒದಗಿಸಲಿ, ದೇವರಲ್ಲಿ ಶ್ರದ್ಧೆ, ಧರ್ಮದ ಬಗ್ಗೆ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ನಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ರಾಜ, ಮಂತ್ರಿಗಳು, ಸಮಾಜದ ಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರಲ್ಲಿಯೂ ಈ ಸದ್ಗುಣಗಳು ಬರಲಿ. ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ದೇಶದ ಎಲ್ಲ ಬಾಂಧವರಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಆದರೂ ಪುಣ್ಯವನ್ನು ಪ್ರತಿಯೊಬ್ಬರು ದೇಶಕ್ಕಾಗಿ ನೀಡಬೇಕು. ದೇಶದ ಅಭಿವೃದ್ಧಿಗಾಗಿ ಹಣ ಕೊಡ್ತೀರಾ, ಟ್ಯಾಕ್ಸ್ ಕೊಡ್ತೀರಾ, ಕರ್ತವ್ಯ ಅದು, ಕೊಡಲೇಬೇಕು ದೇಶದ ಹಿತಕ್ಕೆ, ದೇಶದ ಅಭಿವೃದ್ಧಿಗೆ. ಎಷ್ಟು ಸತ್ಯವೋ ಅಷ್ಟೇ ಸತ್ಯ, ಅದಕ್ಕೂ ಬಹಳ ಬಹಳ ಸತ್ಯ, ನೀವು ಮಾಡುವ ಪುಣ್ಯಗಳಲ್ಲಿಯೂ ಟ್ಯಾಕ್ಸ್ ಕೊಡಲೇಬೇಕು. ನೂರು ಪುಣ್ಯ ಮಾಡಿದರೆ ಹತ್ತು ಪುಣ್ಯ ಕೊಡಿ. ಆಗೋದಿಲ್ಲ, ಐದಾದರೂ ಕೊಡಿ, ಒಂದಾದರೂ ಕೊಡಿ, ಕೊಡದೇ ಇರಬೇಡಿ. ಎಲ್ಲ ಸಜ್ಜನರು ಮಾಡುವ ಪುಣ್ಯದ ಭಂಡಾರದಿಂದಲೇ ನಮ್ಮ ಮುಂದಿನ ಸಮಾಜ, ಯುವ ಸಮಾಜ, ದೇಶ ಇದು ಬೆಳೆಯಬೇಕಾಗಿದೆ. ಹಿಂದೆ ತಮ್ಮ ಪುಣ್ಯವನ್ನು ಧಾರೆ ಎರೆದು ಕೊಟ್ಟದ್ದಕ್ಕೆ ಇಷ್ಟರ ಮಟ್ಟಿಗಿದ್ದೇವೆ. ಇದು ಮತ್ತೆ ಬೆಳೆಯಲಿ, ಹಚ್ಚು ಹಸರಾಗಿ ಧರ್ಮ ನಿಲ್ಲಲಿ. ಎಲ್ಲ ಮಾನವ ಪಕ್ಷಿಗಳು ಆ ವೃಕ್ಷವನ್ನು ಆಶ್ರಯಿಸಿ ಅಲ್ಲಿರುವ ಸೌಖ್ಯ, ಸಂಸ್ಕೃತಿ, ಆನಂದ, ಪ್ರೀತಿ, ವಿಶ್ವಾಸ, ಕ್ಷಮ, ದಮ ಮೊದಲಾದ ಹಣ್ಣುಗಳನ್ನು ತಿನ್ನಲಿ, ಆನಂದ ಕಲಿಯಲಿ. ಹೆಣ್ಣು ಮಕ್ಕಳು, ಗಂಡಸರು ಎಲ್ಲರೂ ನೀವು ಮಾಡುವ ಜಪದ ಹಿನ್ನೆಲೆಯಲ್ಲಿ ಈ ಅನುಸಂಧಾನ ಪ್ರಾರ್ಥನೆಗಳನ್ನು ಇಟ್ಟುಕೊಳ್ಳಿ. ಗುರುಗಳ ಜನ್ಮಶತಮಾನೋತ್ಸವದ ಪರಮ ಪಾವನ ಪ್ರಸಂಗದಲ್ಲಿ 50 ವರ್ಷಗಳವರೆಗೆ ನಿರಂತರವಾಗಿ ರಾಮದೇವರ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಅರ್ಚನೆಯನ್ನು